ಯಾವುದೋ ಕೇಂದ್ರ ಸರ್ಕಾರದ ಸಬ್ಸಿಡಿ ಬರುತ್ತೆ, ಇದರಲ್ಲಿ 80,000 ಕೋಟಿ ರೂಪಾಯಿ ಹಣ ಕೇವಲ ಟ್ರ್ಯಾಕ್ಟರ್ಗೆ ಹೋಗುತ್ತೆ, ಉಳಿದ ಸಲಕರಣೆಗಳಿಗೆ ಕೇವಲ 4,000 ಕೋಟಿ ಹೋಗುತ್ತೆ. ಅಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಅಂತರ ಇದೆ. ಇವತ್ತು ನಮ್ಮದೇ ಜಿಲ್ಲೆಗೆ ಕೇಳಿದರೆ ನಮಗೆ ಟ್ರ್ಯಾಕ್ಟರ್ ಬೇಕಾಗಿಲ್ಲ, ಹಲವಾರು ಪ್ರದೇಶಗಳಲ್ಲಿ ಟ್ರ್ಯಾಕ್ಟರನ್ನು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಾಗಿ ಬಳಕೆ ಮಾಡ್ತಾರೆ. ಅದಕ್ಕಾಗಿ ಬೇರೆ ರಾಜ್ಯಗಳಲ್ಲಿ ಮತ್ತು ಬೇರೆ ಜಿಲ್ಲೆಗಳಲ್ಲಿ ಇದನ್ನು ಕೃಷಿಗಿಂತ ಜಾಸ್ತಿ ಒಂದು ಟ್ರಾನ್ಸ್ಪೋರ್ಟ್ ಆಗಿ ಇದನ್ನು ಉಪಯೋಗ ಮಾಡ್ತಾರೆ. ಕೇಂದ್ರ ಸರ್ಕಾರದ ಸಬ್ಸಿಡಿ, ಆದರೆ ಉಪಯೋಗ ಆಗುವಂಥದ್ದು ಅದು ಟ್ರಾನ್ಸ್ಪೋರ್ಟಿಗೆ. ಉಳಿದಂಥ ಸಲಕರಣೆಗಳಿಗೆ ಎಷ್ಟು ಅಂತ ನಾನು ವಿಚಾರಿಸಿದರೆ ಕೇವಲ 4,000 ಕೋಟಿ. ಅದಕ್ಕಾಗಿ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ, ರೈತರಿಗೆ ಯಾವುದು ಸಲಕರಣೆಗಳ ಅಗತ್ಯ ಇದೆ ಈ ಸಲಕರಣೆಗಳನ್ನು ಸಬ್ಸಿಡಿ ರೂಪದಲ್ಲಿ ಹೆಚ್ಚು ಕೊಡಬೇಕು. ಯಾಕೆಂದರೆ ಟ್ರ್ಯಾಕ್ಟರ್ನ ಬೆಲೆ ಬಹಳ ದೊಡ್ಡದು, ಟ್ರ್ಯಾಕ್ಟರ್ಗೆ ತುಂಬ ರೇಟ್ ಇದೆ. ನೀವು ಅದನ್ನು ಚಿಕ್ಕ ಯಂತ್ರೋಪಕರಣಗಳಿಗೆ ಅಥವಾ ಚಿಕ್ಕ ಸಲಕರಣೆಗಳಿಗೆ, ಯಾವುದೋ ಕಟ್ಟಿಂಗ್ ಮಿಷಿನ್ ಇರ್ಬೋದು ಅಥವಾ ಬೇರೆ ಬೇರೆ ಮಿಷಿನ್ಗಳಿಗೆ ಹಾಕಿದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಸಬ್ಸಿಡಿಯನ್ನು ತುಂಬ ರೈತರಿಗೆ ಕೊಡೋಕ್ಕೆ ಸಾಧ್ಯ ಇರುತ್ತೆ. ಅದಕ್ಕಾಗಿ ಇದನ್ನು ಈ ವ್ಯವಸ್ಥೆಯನ್ನು ಸ್ವಲ್ಪ ವ್ಯತ್ಯಾಸ ಮಾಡಬೇಕು. ರೈತರು ಉಪಯೋಗಿಸುವಂಥ, ದಿನನಿತ್ಯ ಉಪಯೋಗಿಸುವಂಥ ಸಲಕರಣೆಗಳಿಗೆ ಸಬ್ಸಿಡಿಯನ್ನು ಕೊಡುವಂಥದ್ದು ಮತ್ತು ಹೆಚ್ಚು ಪ್ರೋತ್ಸಾಹವನ್ನು ಕೊಡುವಂಥದ್ದು. ಈವನ್ ಕಸ್ಟಮೈರಿಂಗ್ ಸೆಂಟರಲ್ಲಿ ಕೂಡ ಇಂಥ ಸಲಕರಣೆಗಳನ್ನು ಜಾಸ್ತಿ ಇಡಬೇಕು ಅನ್ನುವಂಥದ್ದನ್ನು ಇವತ್ತು ಕೇಂದ್ರ ಸರ್ಕಾರ ಯೋಚನೆ ಮಾಡಿದೆ. ಇದಕ್ಕಾಗಿ ಈ ವರ್ಷದಿಂದಲೇ ನಾವು ಹೊಸದಾದಂಥ ಒಂದು ಮಾರ್ಗಸೂಚಿಯನ್ನು ಮಾಡುವವರಿದ್ದೀವಿ. ಕೃಷಿ ನಮ್ಮ ದೇಶದ ಬೆನ್ನೆಲುಬು, ಇದು ಎಲ್ಲರೂ ಹೇಳ್ತಾನೆ ಬಂದಿದ್ದಾರೆ. ಬಹಳ ಭಾಷಣಗಳು ಕಳೆದ 75 ವರ್ಷದಲ್ಲಿ ಆಗಿದೆ. ಸ್ವಾತಂತ್ರ್ಯ ಸಿಗುವಂಥ ಸಂದರ್ಭದಲ್ಲಿ ಸುಮಾರು 80-85% ರೈತರು ಈ ದೇಶದಲ್ಲಿದ್ದರು. ಈಗ ಸುಮಾರು 70-72% ರೈತರು ಈ ದೇಶದಲ್ಲಿ ಇದ್ದಾರೆ. ಈಗಲೂ ದೊಡ್ಡ ಪ್ರಮಾಣ. ದೇಶದ GDPಗೆ ಒಂದು ಕಾಲದಲ್ಲಿ ನಾವು 20% ಕೊಡ್ತಾ ಇದ್ದೀವಿ. ಈಗ ಒಂದು ಸ್ವಲ್ಪ ಅದು ಫುಡ್ ಪ್ರೊಸೆಸಿಂಗಿಗೆ ಹೆಚ್ಚು ಒತ್ತು ಕೊಟ್ಟಿರುವಂಥ ಕಾರಣಕ್ಕಾಗಿ ಸುಮಾರು 18.5% GDPಗೆ ನಮ್ಮ ಕೊಡುಗೆ, ರೈತರ ಕೊಡುಗೆ ಇದೆ, ಪ್ಲಸ್ ಫುಡ್ ಪ್ರೊಸೆಸಿಂಗ್. ಒಂದು ಕಾಲ ಇತ್ತು ನಮ್ಮ ದೇಶದ, ನಾವು ಚಿಕ್ಕವರು ಇರುವಾಗ ನನಗೆ ಇನ್ನೂ ನೆನಪಿದೆ, ಶಾಲೆಗೆ ಹೋದರೆ ಸಜ್ಜಿಗೆ ಅಂತ ಸಿಗ್ತಿತ್ತು. ಯಾಕೆಂದರೆ ನಮಗೆ ಆಹಾರ ಧಾನ್ಯದ ಸ್ಕ್ಯಾರ್ಸಿಟಿ ಇತ್ತು, ತೊಂದರೆ ಇತ್ತು, ಕೊರತೆ ಇತ್ತು. ಹೊರದೇಶದಿಂದ ಬಂದಂಥ ಗೋಧಿಯನ್ನು ಪುಡಿ ಮಾಡಿ ನಮ್ಮ ಶಾಲೆಗಳಲ್ಲಿ ಕೂಡ ನಮಗೆ ಸಜ್ಜಿಗೆ ಅಂತ ಕೊಡ್ತಾ ಇದ್ರು. ಹಳ್ಳಿಗಳಿಗೆ ಕೂಡ ಅಕ್ಕಿ ಬಂದರೆ ಅದು ಸ್ಟೀಲ್ ಅಕ್ಕಿ ಅಂತ ಬರ್ತಿತ್ತು, ಬೆಳಿಗ್ಗೆ ಇಟ್ಟರೆ ರಾತ್ರಿ ತನಕ ಬೇಯ್ತಾನೆ ಇರಲಿಲ್ಲ. ಅಂಥ ಪರಿಸ್ಥಿತಿ ಒಂದು ಕಾಲದಲ್ಲಿ ಇತ್ತು, ನನಗೆ ಇನ್ನೂ ನೆನಪಿದೆ ನಾವು ಚಿಕ್ಕವರಿದ್ದಾಗ. ಯಾಕೆಂದರೆ ಅವತ್ತು ಅಮೇರಿಕದಂಥ ದೇಶಗಳು ಭಾರತ ಬಡ ದೇಶ ಅಂತ ಹೇಳಿ ಅಲ್ಲಿ ಹಂದಿಗೆ ಬಿಸಾಕುವಂಥ ಗೋಧಿಯನ್ನು, ಸಮುದ್ರಕ್ಕೆ ಬಿಸಾಕುವಂಥ ಗೋಧಿಯನ್ನು ಭಾರತಕ್ಕೆ ಕಳಿಸ್ತಾ ಇದ್ರು. ಅದನ್ನು ಯಾವುದೋ ಒಂದು ರೀತಿಯಲ್ಲಿ ನಾವು ತಿಂತಾ ಇದ್ವಿ. ಇವತ್ತು ನಮಗೆ ಹೆಮ್ಮೆ ಇದೆ, ಕೊರೋನಾದ ಕಷ್ಟ ಕಾಲದಲ್ಲಿ ಕೂಡ ನಮ್ಮ ದೇಶದ ರೈತ ಕಳೆದ 2 ವರ್ಷ ಈ ದೇಶದಲ್ಲಿ 140 ಕೋಟಿ ಜನ ತಿಂದು ಜಾಸ್ತಿ ಆಗುವಂಥ ಆಹಾರ ಪದಾರ್ಥವನ್ನು ಕಳೆದ 2 ವರ್ಷದಲ್ಲಿ ಬೆಳೆದಿದ್ದಾನೆ. 314 ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಧಾನ್ಯವನ್ನು, ಅಂದರೆ ಅದು ಗೋಧಿ ಭತ್ತ ಸಿರಿಧಾನ್ಯಗಳನ್ನು ಈ ದೇಶದ ರೈತ ಬೆಳೆದಿದ್ದಾನೆ. 345 ಮಿಲಿಯನ್ ಮೆಟ್ರಿಕ್ ಟನ್ನು ಹಣ್ಣು ಮತ್ತು ತರಕಾರಿಯನ್ನು ಈ ದೇಶದ ರೈತ ಬೆಳೆದಿದ್ದಾನೆ. ಇದು ನಮ್ಮ ದೇಶದ ಜನ ತಿಂದು ಜಾಸ್ತಿ ಆಗುವಂಥ ಆಹಾರ ಪದಾರ್ಥಗಳನ್ನು ಇವತ್ತು ಭಾರತ ಬೆಳೀತಾ ಇದೆ. ಮೊದಲ ಬಾರಿಗೆ ನಾವು ಆಹಾರದಲ್ಲಿ ಸರ್ಪ್ಲಸ್ ಆಗಿದ್ದೀವಿ ಅನ್ನುವಂಥದ್ದನ್ನು ಬಹಳ ಹೆಮ್ಮೆಯಿಂದ ನಾವು ಇವತ್ತು ಹೇಳಬೇಕಾಗಿದೆ. ನಾವು ಆಹಾರ ಧಾನ್ಯ ಬೆಳೆಯೋದ್ರಲ್ಲಿ, ಹಣ್ಣು ಬೆಳೆಯೋದ್ರಲ್ಲಿ, ತರಕಾರಿ ಬೆಳೆಯೋದ್ರಲ್ಲಿ, ಹಾಲು ಉತ್ಪಾದನೆ ಮಾಡೋದ್ರಲ್ಲಿ ನಾವು ಸರ್ಪ್ಲಸ್ ಆಗಿ ಮಾಡ್ತಾ ಇದ್ದೀವಿ. ಮೀಟ್ ಸರ್ಪ್ಲಸ್ ಆಗಿ ನಾವು ಮಾಡ್ತಾ ಇದ್ದೀವಿ. ಆದರೆ ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ಯಾವುದಕ್ಕೆ ಈ ದೇಶದ ಕೃಷಿಕನಿಗೆ ಒತ್ತು ಕೊಡಬೇಕಾಗಿತ್ತು ಆ ಕೆಲಸ ಆಗಲಿಲ್ಲ. ಈ ಕಾರಣಕ್ಕಾಗಿ ನಮ್ಮ ರೈತ, ಬಡ ರೈತ ಆದ, ಚಿಕ್ಕ ರೈತ ಆದ, ತನ್ನಲ್ಲಿರುವಂಥ ಭೂಮಿಯನ್ನು ಸೈಟ್ ಮಾಡಿ ಮಾರಾಟಕ್ಕೆ ಶುರು ಮಾಡಿದ. ಸಿಟಿಯ ಯಾವುದೇ ಸುತ್ತಮುತ್ತದ ಒಂದು 10-15 ಕಿಲೋಮೀಟರ್ ಸುತ್ತಲತೆಯಲ್ಲಿ, ನಗರ ಪ್ರದೇಶದಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ ನೋಡಿದರೆ ಅದು ಇವತ್ತು ಕೃಷಿ ಭೂಮಿಯಾಗಿ ಉಳ್ಕೊಂಡಿಲ್ಲ. ನಮ್ಮದೇ ಜಿಲ್ಲೆಯಲ್ಲಿ ನಾವು ಕುಚಲಕ್ಕಿಯನ್ನು ಹಿಂದೆ ಬೆಳೀತಾ ಇದ್ವಿ. ಇವತ್ತು ಕುಚಲಕ್ಕಿ ನಾವು ತಿನ್ನಬೇಕು ಅಂತಂದರೆ ತೀರ್ಥಹಳ್ಳಿಯವರು ಬೆಳಿಬೇಕು, ಮೈಸೂರವರು ಬೆಳಿಬೇಕು, ಮತ್ತು ಬೇರೆ ಬೇರೆ ಜಿಲ್ಲೆಯವರು ಬೆಳೆದು ಕೊಟ್ಟರೆ ನಾವು ಇವತ್ತು ಕುಚಲಕ್ಕಿ ತಿನ್ನುವಂಥ ಸ್ಥಿತಿ ಇದೆ. ಸ್ವಲ್ಪ ಭಾಗದಲ್ಲಿ ಕುಂದಾಪುರ ಮತ್ತು ಬ್ರಹ್ಮಾವರ ಭಾಗದಲ್ಲಿ ಸ್ವಲ್ಪ ಮಟ್ಟದಲ್ಲಿ ಬೆಳೀತಾರೆ. ಉಡುಪಿ ಜಿಲ್ಲೆಯವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾತ್ರ ಕುಚಲಕ್ಕಿ ತಿನ್ನೋರು. ಆದರೆ ನಾವು 2 ಜಿಲ್ಲೆಯವರು ತಿನ್ನುವಂಥ ಕುಚಲಕ್ಕಿಯನ್ನು ಕೂಡ ನಮ್ಮ ರಾಜ್ಯದಲ್ಲಿ ನಾವು ಉತ್ಪಾದನೆಯನ್ನು ಮಾಡ್ತಾ ಇಲ್ಲ. ಆ ಪರಿಸ್ಥಿತಿಗೆ ಇವತ್ತು ನಾವು ಬಂದಿದ್ದೀವಿ. ಆರಂಭಿಕ ಸರ್ಕಾರ ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಒತ್ತು ಕೊಡ್ತು. ನೆಹರೂರವರ ಕಾಲದಲ್ಲಿ ನಮ್ಗೆಲ್ಲರಿಗೆ ಗೊತ್ತಿದೆ, ಈ ದೇಶ ಔದ್ಯಮಿಕವಾಗಿ ಮುಂದುವರಿಬೇಕನ್ನುವಂಥ ಕಾರಣಕ್ಕಾಗಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗೆ ದುಡ್ಡನ್ನು ಕೊಟ್ಟರು, ಕೃಷಿಗೆ ಕಡಿಮೆ ಮಾಡಿದರು. ನಿಮಗೆ ಆಶ್ಚರ್ಯ ಆಗುತ್ತೆ, 2013-2014 ವೇಳೆಯಲ್ಲಿ 2013-2014 ಬಜೆಟ್ ಎಷ್ಟಿರ್ಬೋದು ಕೃಷಿಗೆ? 70-75% ಭಾಗದಷ್ಟು ಅವತ್ತಿದ್ದಂಥ ಕೃಷಿಕರ ಬಜೆಟ್ ಈ ದೇಶದ ಬಜೆಟ್ ಕೇವಲ 23,000 ಕೋಟಿ ರೂಪಾಯಿ. ರಿಸರ್ಚು, ಕೃಷಿ ಕೆಲಸಗಳು, ರಾಜ್ಯಗಳಿಗೆ ಹಂಚಿಕೆ, ಇದನ್ನೆಲ್ಲ ನೀವು ಯೋಚನೆ ಮಾಡ್ಬೋದು ಎಷ್ಟು ಬರ್ಬೋದು ರಾಜ್ಯಗಳಿಗೆ ಅಂಥೇಳಿ. ಆದರೆ ಇವತ್ತದು ಬೆಳೆದು ಈ ವರ್ಷದ ಕೃಷಿ ಬಜೆಟ್, ಮೊನ್ನೆ ನಿರ್ಮಲಾ ಸೀತಾರಾಮ ಅವರು ಮಂಡನೆ ಮಾಡಿದಂಥ ಕೃಷಿ ಬಜೆಟ್ 125,000 ಕೋಟಿ ರೂಪಾಯಿ ತನಕ ನಮ್ಮ ಕೃಷಿ ಬಜೆಟ್ ಇವತ್ತು ಏರಿಕೆ ಆಗಿದೆ. ನಮ್ಮ ICRಗೆ ಮತ್ತೆ ಹೆಚ್ಚುವರಿಯಾಗಿ ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ. ನಮ್ಮ ರಿಸರ್ಚು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಮುಂದುವರಿತಾ ಇದೆ. ಪ್ರಧಾನಿಯವರು ರಿಸರ್ಚ್ಗೆ ಹೆಚ್ಚು ಒತ್ತು ಕೊಡಬೇಕನ್ನುವಂಥದ್ದನ್ನು ಹೇಳಿದ್ದಾರೆ. ಯಾಕೆಂದರೆ ಕ್ಲೈಮೇಟ್ ಚೇಂಜ್ ಇವತ್ತು ಇದೆ ಪ್ರಪಂಚದ ಒಂದು ದೊಡ್ಡ ಚರ್ಚೆಯ ವಿಚಾರ. ಯಾವ ವಾತಾವರಣದಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ, ಮಳೆ ಬಂದರೆ ಮಳೆನೇ ಬರುತ್ತೆ, ಬಿಸಿಲು ಬಂದರೆ ಬಿಸಿಲೇ ಬರುತ್ತೆ, ನೀರಿನ ಕೊರತೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟೀಸನ್ನು ಸಂಶೋಧನೆ ಮಾಡಬೇಕು ಅನ್ನುವಂಥ ಕಾರಣವನ್ನು ಕೊಟ್ಟು ಇವತ್ತು ICRನ ವಿಜ್ಞಾನಿ ಇಲ್ಲೇ ಇದ್ದಾರೆ. ನಮ್ಮ ICR ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟಿಗಳನ್ನು, ಹೈ ಈಲ್ಡಿಂಗ್ ವೆರೈಟಿಗಳನ್ನು, ಅಂದರೆ ಹೆಚ್ಚು ಉತ್ಪಾದನೆ ಮಾಡುವಂಥ ವೆರೈಟಿಗಳನ್ನು, ಕ್ಲೈಮೇಟ್ ರೆಸಿಲಿಯಂಟ್ ಅಂದರೆ ಯಾವುದೇ ಹವಾಗುಣಕ್ಕೆ ಒಗ್ಗಿಕೊಳ್ಳುವಂಥ ವೆರೈಟಿಗಳನ್ನು, ಗಿಡಗಳನ್ನು, ಬೀಜವನ್ನು ನಾವು ಉತ್ಪಾದನೆ ಮಾಡಬೇಕು. ಇದಕ್ಕೆ ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟೀಸ್ ಅಂತ ಹೇಳ್ತಾರೆ. ಹೆಚ್ಚು ಉಷ್ಣ ಬಂದರೂ ಅದು ಸಹಿಸ್ಕೊಳ್ಳುವಂಥ ವೆರೈಟಿಗಳು ಇವತ್ತು ಭತ್ತದಲ್ಲಿ ಬಂದಿದೆ, ಬೇರೆ ಬೇರೆ ತೋಟಗಾರಿಕಾ ಬೆಳೆಯಲ್ಲಿ ಬಂದಿದೆ, ಹಣ್ಣುಗಳಲ್ಲಿ ಬಂದಿದೆ, ತರಕಾರಿಯಲ್ಲಿ ಬಂದಿದೆ. ಅದು ಉಷ್ಣ ಆದರೂ ಸಹಿಸ್ಕೊಳ್ಳುತ್ತೆ, ಅಥವಾ ಶೀತ ಪ್ರದೇಶದಲ್ಲಿ ಹೆಚ್ಚು ಶೀತ ಆದರೂ ಕೂಡ ಅದನ್ನು ಸಹಿಸ್ಕೊಳ್ಳುವಂಥ ವೆರೈಟಿಗಳನ್ನು ಕಂಡುಹಿಡಿಬೇಕು ಅಂತ ಹೇಳಿ ಇವತ್ತು ನಮ್ಮ ದೇಶದಲ್ಲಿ ಸುಮಾರು ನಮ್ಮ ಸರ್ಕಾರ ಬಂದಮೇಲೆ 1255 ಹೆಚ್ಚು ಈ ರೀತಿಯ ವೆರೈಟಿಗಳನ್ನು ಈ ದೇಶದಲ್ಲಿ ನಾವು ಕಂಡುಹಿಡಿದಿದ್ದೀವಿ. ಅಂದರೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟೀಸು ಬಂದಿದೆ, ಹೈ ಈಲ್ಡಿಂಗ್ ವೆರೈಟೀಸ್ ಬಂದಿದೆ. ನಮ್ಮ ತೆಂಗುವಲ್ಲಿ ಅಥವಾ ನಮ್ಮ ಅಡಿಕೆಯಲ್ಲಿ ಹೈ ಈಲ್ಡಿಂಗ್ ಕೊಡುವಂಥದ್ದನ್ನು ಹೇಗೆ ನಾವು ಈ ಪ್ರದೇಶಕ್ಕೆ ಅನುಗುಣವಾಗಿ ಸಂಶೋಧನೆ ಮಾಡ್ಬೋದು, ಆ ರೀತಿಯ ಬೀಜ ಮತ್ತು ಗಿಡಗಳನ್ನು ತಯಾರು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರ ಒತ್ತು ಕೊಡ್ತಾ ಇದೆ. ಹೈ ಡೆನ್ಸಿಟಿ ವೆರೈಟಿಯನ್ನು, ಹೈ ಡೆನ್ಸಿಟಿ ಅಂದರೆ ಹಿಂದೆ ನೀವು ಕಾಶ್ಮೀರದ ಆ್ಯಪಲ್ನ ಗಿಡ ನೋಡಿದರೆ ಗಿಡ ಇರಲಿಲ್ಲ, ಅದು ಮರ ಇರ್ತಿತ್ತು, ದೊಡ್ಡ ದೊಡ್ಡ ಮರ, ಅದಕ್ಕೆ ಇಷ್ಟು ಅಂತರದಲ್ಲಿ ಹಾಕಬೇಕು ಅಂತಿತ್ತು. ಯಾವುದಾದ್ರೂ 2 ಎಕರೆಯಲ್ಲಿ ಕೃಷಿ ಮಾಡ್ತಾನೆ ಅಂದರೆ ಒಂದು 100 ಗಿಡ ಹಿಡಿತಿತ್ತು ಅಷ್ಟೇ. ಆದರೆ ಈಗ ಆ ಥರ ಇಲ್ಲ. ಹೈ ಡೆನ್ಸಿಟಿ ವೆರೈಟಿ ಅಂದರೆ ಚಿಕ್ಕ ಗಿಡದಲ್ಲಿ ಹತ್ರ ಹಾಕಿ ಕೂಡ ಅದೇ ರೀತಿಯ ಈಲ್ಡನ್ನು, ಅದರ 4 ಪಟ್ಟು 5 ಪಟ್ಟು ಈಲ್ಡನ್ನು ತೆಗೆಯುವಂಥ ಹೈ ಡೆನ್ಸಿಟಿ ವೆರೈಟಿಯನ್ನು ಕೂಡ ಇವತ್ತು ನಮ್ಮ ICR, ನಮ್ಮ ಯೂನಿವರ್ಸಿಟಿಗಳು, ನಮ್ಮ KVKಗಳು ಈ ದೇಶದಲ್ಲಿ ಕಂಡುಹಿಡಿದಿದ್ದಾರೆ. ಅಂದರೆ ಆ ರೀತಿಯ ಒಂದು ಬೇರೆ ಬೇರೆ ರೀತಿಯ ಹೊಸದಾದ ರೀತಿಯ ಸಂಶೋಧನೆಯನ್ನು ಮಾಡೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ, ನರೇಂದ್ರ ಸಿಂಗ್ ತೋಮರ್ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ICR ಮತ್ತು ನಮ್ಮ ರಾಜ್ಯ ಸರ್ಕಾರದ ಯೂನಿವರ್ಸಿಟಿಗಳಿಗೆ ಒತ್ತು ಕೊಡುವಂಥದ್ದನ್ನು, ಹಣವನ್ನು ಕೊಡುವಂಥದ್ದನ್ನು, ನಮ್ಮ ವಿಜ್ಞಾನಿಗಳನ್ನು ಪ್ರೋತ್ಸಾಹ ಮಾಡುವಂಥದ್ದನ್ನು, ಬೇರೆ ಬೇರೆ ದೇಶಕ್ಕೆ ಹೋಗಿ ಅದು ಇಸ್ರೇಲ್ ಟೆಕ್ನಾಲಜಿ ಇರ್ಬೋದು ಅಥವಾ ಅಮೆರಿಕದ ಆ್ಯಪಲ್ ಇರ್ಬೋದು, ಅಲ್ಲೇ ಆ್ಯಪಲಿನ ವೆರೈಟಿಗಳನ್ನು ಇಲ್ಲಿಗೆ ತಂದು, ಇಂಡೋನೇಷ್ಯಾದ ಆ್ಯಪಲ್ ವೆರೈಟಿ, ಅಮೆರಿಕದ ಆ್ಯಪಲ್ ವೆರೈಟಿಗಳನ್ನು ಕೂಡ, ಅಂತ ಬೇರೆ ಬೇರೆ ರೀತಿಯ ಫ್ರೂಟ್ಸಿನ ವೆರೈಟಿಗಳನ್ನು ಕೂಡ ನಮ್ಮ ದೇಶಕ್ಕೆ ತಂದು ನಮ್ಮ ದೇಶದಲ್ಲಿ ಇನ್ನೂ ಸುಧಾರಿತ ಮಾಡಿ, ಇನ್ನೂ ಅದನ್ನು ಹೆಚ್ಚು ಒಳ್ಳೆಯ ಗುಣಮಟ್ಟದಲ್ಲಿ ಮಾಡಿ ಕೊಡುವಂಥದ್ದನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನನಗೆ ಅನಿಸುತ್ತೆ ಇವತ್ತು ನಾವಿಲ್ಲಿ ನಿಂತಾಗ ಮಾತಾಡಬೇಕಾದ್ದು ನಮ್ಮ ಅಡಿಕೆ ಬಗ್ಗೆ, ನಮ್ಮ ತೆಂಗಿನ ಬಗ್ಗೆ. ಯಾಕಂದರೆ ನಾವು ಅಡಿಕೆ ಮತ್ತು ತೆಂಗು ಬೆಳೆಗಾರರು, ಬೇರೆ ಯಾವುದೇ ನಾನು ಮಿಲ್ಲೆಟ್ಸ್ ಬಗ್ಗೆ ಹೇಳಿದರೆ ನಿಮಗೆ ಅರ್ಥ ಆಗಲ್ಲ. ಇದು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸು, ಅದಕ್ಕೆ ನಾನು ಒಂದು ಅಂಶ ಹೇಳಲೇಬೇಕು. ಹಿಂದೆ ನಮ್ಮ ಕಾಲದಲ್ಲಿ, ಹಿರಿಯರ ಕಾಲದಲ್ಲಿ ಕೂಡ ನಾವು ರಾಗಿ ಗಂಜಿ ಅಂತ ಕುಡಿತಾ ಇದ್ವಿ. ಆಮೇಲೆ ನಮಗೆ ಅನ್ನಿಸ್ತು ರಾಗಿ ಗಂಜಿ ಕುಡಿಯೋರು ಬಡವರು ಅಂಥೇಳಿ. ಆ ರೀತಿ ಒಂದು ಪ್ರಚಾರ ಇತ್ತು, ಯಾರು ರಾಗಿ ತಿಂತಾರೆ ಅವರು ಬಡವರು, ಯಾರು ಜೋಳ ತಿಂತಾರೆ ಅವರು ಬಡವರು, ಯಾರು ನವಣೆ ತಿಂತಾರೆ ಅವರು ಬಡವರು. ನಮ್ಮಲ್ಲಿ ಉತ್ತರ ಕರ್ನಾಟಕ ಹೋದಾಗ ಒಬ್ಬರು ರೈತರು ಭಾಷಣ ಮಾಡಿದರು, ನಾವು ಬಡವರಿದ್ವಿ ನಮ್ಮ ತಾತನ ಕಾಲಕ್ಕೆ, ನನಗೆ ಇನ್ನೂ ನೆನಪಿದೆ, ನಾವು ತಿಂತಾ ಇದ್ದಿದ್ದು ಜೋಳನೇ, ಆದರೆ ಯಾವುದೋ ಮೀಟಿಂಗ್ ಹೋಗಬೇಕು, ಕಟ್ಟೆಯಲ್ಲಿ ಕೂತರು ಮೀಟಿಂಗ್ ಮಾಡಬೇಕು ಅಂದರೆ ಮೀಸೆ ಮೇಲೆ ಒಂದು ಅನ್ನದ ಅಗಲನ್ನು ಇಟ್ಕೊಂಡು ಹೋಗ್ತಿದ್ವಿ, ಯಾಕಂದರೆ ನಾವು ಅನ್ನ ತಿಂದಿದ್ದೀವಿ ಅಂತ ಜನಕ್ಕೆ ಗೊತ್ತಾಗಬೇಕು ಅಂಥೇಳಿ ಅಂದರೆ ಆ ರೀತಿಯ ಒಂದು ಪರಿಸ್ಥಿತಿ ನಮ್ಮ ಹಳ್ಳಿಗಳಲ್ಲಿ ಇತ್ತು. ಅದನ್ನು ಭಾಷಣದಲ್ಲಿ ಆ ರೈತ ಪಾಪ ಹೇಳ್ಕೊಂಡಿದ್ರು. ಇವತ್ತು ರಾಗಿ, ಜೋಳ, ನವಣೆ, ಸಿರಿಧಾನ್ಯಗಳು ಶ್ರೀಧಾನ್ಯ ಆಗಿದೆ ಮೊನ್ನೆ ಬಜೆಟಲ್ಲಿ. ಇದಕ್ಕೆ ನಿರ್ಮಲಾ ಸೀತಾರಾಮ್ ಅವರು ಹೊಸ ಹೆಸರು ಕೊಟ್ಟಿದ್ದಾರೆ, ಶ್ರೀಧಾನ್ಯ ಅಂಥೇಳಿ. ಈ ಶ್ರೀಧಾನ್ಯವನ್ನು ಶ್ರೀಮಂತರು ತಿನ್ನುವಂಥ ಆಹಾರ ಅಂತ ಆಗಿದೆ. ಆ ರೀತಿಯ ಒಂದು ಆಹಾರವನ್ನು ಇವತ್ತು ಕೊಡಬೇಕು ಅಂತ ಹೇಳಿ, ಪ್ರಪಂಚಕ್ಕೆ ಯಾವುದು ಒಳ್ಳೆಯದು ಅದನ್ನು ಭಾರತಕ್ಕೆ ಬೇರೆಯವರಿಗೆ ಕೊಡಬೇಕು ಅಂತ ಯೋಚನೆ ಮಾಡುತ್ತೆ. ಅದಕ್ಕಾಗಿ ನಮ್ಮ ಹಿರಿಯರು ವಸುದೈವ ಕುಟುಂಬಕ್ಕಂತ ಹೇಳಿದರು. ಯೋಗ ಒಳ್ಳೆಯದು, ನಮ್ಮ ಪ್ರಧಾನಿ ಇಡೀ ಪ್ರಪಂಚಕ್ಕೆ ಅದನ್ನು ಪರಿಚಯ ಮಾಡಿದರು. ಆಯುರ್ವೇದ ಒಳ್ಳೆಯದು, ಇಡೀ ಪ್ರಪಂಚಕ್ಕೆ ನಮ್ಮ ಪ್ರಧಾನಿಯವರದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಈಗ ನಮ್ಮ ಹಿರಿಯರು ಹೇಳಿದರು ಸಿರಿಧಾನ್ಯ ಒಳ್ಳೆಯದು ಅಂತ, ಯಾಕೆಂದರೆ ನಮ್ಮ ಮಕ್ಕಳು ಗ್ಲುಟನ್ ಫ್ರೀ ಆಹಾರವನ್ನು ತಿನ್ನೋದು ಬಿಟ್ಟಿದ್ದಾರೆ, ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಅಂತ ಹೇಳಿ. ಗ್ಲುಟನ್ ಯಾವುದ್ರಲ್ಲಿದೆ? ಗ್ಲುಟನ್ ನಮ್ಮ ಗೋಧಿಯಲ್ಲಿ ಅತ್ಯಂತ ಹೆಚ್ಚಿರುವಂಥದ್ದು. ಗೋಧಿ ನಮ್ಮ ದೇಶದ ಆಹಾರ ಪದ್ಧತಿ ಅಲ್ಲ. ಕಾಲಕ್ರಮದಲ್ಲಿ ನಮಗೆ ಆಹಾರ ಇಲ್ಲದಂಥ ಸಂದರ್ಭದಲ್ಲಿ ಗೋಧಿ ನಮ್ಮ ದೇಶಕ್ಕೆ ಬಂತು. ಇವತ್ತು ಗೋಧಿನೇ ಬೆಳೀತಾ ಇದ್ದಾರೆ. ನಾವು ಕುಚಲಕ್ಕಿ ತಿಂತೀವಿ, ಆದರೆ ಕೆಲವು ಜಿಲ್ಲೆಗಳಲ್ಲಿ 100% ಅವರ ಅನ್ನ ಇಷ್ಟೇ ತಿಂತಾರೆ, ಬಾಕಿ ಇಡೀ ಹೊಟ್ಟೆ ತುಂಬಿಸೋದು ಅವರು ಗೋಧಿ ಅಥವಾ ಚಪಾತಿಯಲ್ಲೇ ಹೊಟ್ಟೆ ತುಂಬಿಸ್ತಾರೆ. ಇದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಅಂತ ಪ್ರಪಂಚದ ಎಲ್ಲ ವಿಜ್ಞಾನಿಗಳು ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಯಂಗ್ ಜನರೇಷನ್ ಗ್ಲುಟೋನ್ ಫ್ರೀ ಆಹಾರ ಬೇಕು ಅಂತ ಕೇಳ್ತಿದ್ದಾರೆ. ಗ್ಲುಟೋನ್ ಫ್ರೀ ಯಾವುದು? ಗ್ಲುಟೋನ್ ಫ್ರೀ ಅದು ನಮ್ಮ ಸಿರಿಧಾನ್ಯ. ಅದಕ್ಕಾಗಿ ನಮ್ಮ ಪ್ರಧಾನಿಯವರು ಯುಎನ್ನಲ್ಲಿ ಈ ಒಂದು ವಿಚಾರವನ್ನು ತಗೊಂಡೋದ್ರು, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಗೆ. ಅಲ್ಲಿ 2 ವರ್ಷಗಳ ಹಿಂದೆ ಪ್ರಸ್ತಾಪವನ್ನು ಸಲ್ಲಿಸಿದ್ರು. ನಮ್ಮ ದೇಶ ಆರೋಗ್ಯಕರವಾಗಿತ್ತು, ಯಾಕೆಂದರೆ ನಾವು ಸಿರಿಧಾನ್ಯ ತಿಂತಾ ಇದ್ವಿ, ಮಿಲ್ಲೆಟ್ಸ್ ತಿಂತಾ ಇದ್ವಿ. ಆದರೆ ಇವತ್ತು ಪ್ರಪಂಚ ಮಿಲ್ಲೆಟ್ಸನ್ನು ಬಿಡ್ತಾ ಇದೆ. ಈ ಕಾರಣಕ್ಕಾಗಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಆಚರಣೆ ಮಾಡಿ ಮತ್ತೊಂದು ಸಾರಿ ಪ್ರಪಂಚದಲ್ಲಿ ನಾವು ಮಿಲ್ಲೆಟನ್ನು ಕೊಡುವ ರೀತಿಯಲ್ಲಿ ಆಗಬೇಕು ಅಂತ ಯೋಚನೆ ಮಾಡಿದರು. ಯುಎನ್ಒ ಕಳೆದ ವರ್ಷ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ 2023 ಈ ವರ್ಷವನ್ನು ಘೋಷಣೆ ಮಾಡಿದೆ. ಇವತ್ತು ಪ್ರಪಂಚದಾದ್ಯಂತ ಭಾರತದ ಪ್ರಧಾನಿಯ ಕೋರಿಕೆಯ ಮೇಲೆ ಏನು ಯುಎನ್ಒ ಘೋಷಣೆ ಮಾಡ್ತು, ಇಡೀ ಪ್ರಪಂಚದಲ್ಲಿ ಮಿಲ್ಲೆಟ್ಸಿನ ಮೇಲೆ ನಡೀತಾ ಇದೆ, ಮಿಲ್ಲೆಟ್ಸಲ್ಲಿ ಯಾವ ಪೋಷಕಾಂಶ ಇದೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಮಿಲ್ಲೆಟ್ಸನ್ನು ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡುವಂಥದ್ದು ನಡೀತಾ ಇದೆ. ನಮ್ಮ ದೇಶದಲ್ಲಿ ಕೂಡ ಮೊದಲು ಮೊನ್ನೆ ಮಿಲ್ಲೆಟ್ಸಿನ ಮೊದಲ ಒಂದು ಉದ್ಘಾಟನೆಯನ್ನು ರೋಮಲ್ಲಿ ನಾವೆಲ್ಲರೂ ಹೋಗಿ ಮಾಡಿ ಬಂದ್ವಿ. ಅದಾದ ಮೇಲೆ ಇವತ್ತು G20 ಒಂದು ಅವಕಾಶ ಕೂಡ ಭಾರತಕ್ಕೆ ಮೊದಲ ಒಂದು ಅಧ್ಯಕ್ಷತೆ ಸಿಕ್ಕಿರುವಂಥ ಕಾರಣಕ್ಕಾಗಿ G20 ಮತ್ತು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸನ್ನು ಒಟ್ಟಿಗೆ ಇಟ್ಕೊಂಡು ನಾವು ಇದನ್ನು ದೊಡ್ಡ ಪ್ರಮಾಣದಲ್ಲಿ ಬೇರೆ ದೇಶಕ್ಕೆ ಕಳಿಸಬೇಕು ಅನ್ನುವಂಥ ಯೋಚನೆಯನ್ನು ಮಾಡ್ತಿದ್ದೀವಿ. ಯಾಕೆಂದರೆ ಪ್ರಪಂಚದ ಎಕ್ಸ್ಪೋರ್ಟ್ ಮಾಡುವ ದೇಶಗಳಲ್ಲಿ 20% ಭಾರತ ಎಕ್ಸ್ಪೋರ್ಟ್ ಮಾಡುತ್ತೆ, ಏಷ್ಯಾದಲ್ಲಿ 80% ಭಾರತ ಎಕ್ಸ್ಪೋರ್ಟ್ ಮಾಡುತ್ತೆ. ಈ ಕಾರಣಕ್ಕಾಗಿ ಇದನ್ನು ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ಮತ್ತು ನಾವು ಕೂಡ ಮತ್ತೊಂದು ಸಾರಿ ರಾಗಿ ಗಂಜಿಗೆ ಹೋಗಬೇಕು ಅನ್ನುವಂಥದ್ದನ್ನು ಕೂಡ ಯೋಚನೆಯನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ನಿಮಗೆ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಡಿಕೆಯ ಕೇಸ್ ನಿಮಗೆಲ್ಲರಿಗೆ ಗೊತ್ತಿದೆ, ಸುಪ್ರೀಂ ಕೋರ್ಟಲ್ಲಿ ಇದೆ. ಕ್ಯಾಮ್ಕೋದವರು, ನಮ್ಮ ಚುನಾಯಿತ ಪ್ರತಿನಿಧಿಗಳು, ಕ್ಯಾಮ್ಕೋ, ಮ್ಯಾಮ್ಕೋಸು, ಬೇರೆ ಬೇರೆ ಸೊಸೈಟಿಗಳು, ರೈತರು ಎಲ್ಲರಿಗೂ ಆತಂಕ ಇರುವಂಥದ್ದು ನಮ್ಮ ಅಡಿಕೆಯ ಪರಿಸ್ಥಿತಿ ಏನಾಗುತ್ತೆ. ಒಂದು, ಅಡಿಕೆಗೆ ರೋಗ ಬಂದಿದೆ. ಎರಡನೇದು, ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಅನ್ನುವಂಥ ಕೇಸು ಸುಪ್ರೀಂ ಕೋರ್ಟಲ್ಲಿದೆ. ಹಿಂದಿರುವಂಥ UPA ಸರ್ಕಾರ ಅಡಿಕೆ ಹಾನಿಕಾರಕ ಅನ್ನುವಂಥ ಒಂದು ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಕೊಟ್ಟರು. ಸಹಜವಾಗಿ ಸುಪ್ರೀಂ ಕೋರ್ಟು ಅಥವಾ ಉತ್ತರ ಭಾರತದಲ್ಲಿ ಕೂತವರಿಗೆ ಅಡಿಕೆ ಹೇಗೆ ಬೆಳೆಯುತ್ತೆ, ಎಲ್ಲಿ ಬೆಳೆಯುತ್ತೆ ಗೊತ್ತಿಲ್ಲ. ಅಡಿಕೆಯನ್ನು ನೋಡಿರೋದು ಅವ್ರ ಪ್ಯಾಕೆಟ್ ಮೇಲೆ ಮಾತ್ರ. ಅಡಿಕೆ ಅಂತಂದರೆ ಅದು ಸ್ಯಾಚೆಟ್ಟು, ಅಡಿಕೆ ಅಂದರೆ ಅದು ಗುಡ್ಕ. ಈ ಒಂದು ಮಾನಸಿಕತೆ ಇವತ್ತು ಸಹಜವಾಗಿ ಉತ್ತರ ಭಾರತದಲ್ಲಿದೆ. ಯಾಕೆಂದರೆ ಉತ್ತರ ಭಾರತದಲ್ಲಿ ಬೆಳೆಯಲ್ಲ ಅಡಿಕೆ ಮರ, ಅವ್ರು ನೋಡಿಲ್ಲ ಒರಿಜಿನಲ್ ಅಡಿಕೆ ಏನು ಅಂತ ಗೊತ್ತಿಲ್ಲ. ಕೇಸು ಪದೇ ಪದೇ ಬರ್ತಾ ಇತ್ತು, ನಮಗೂ ಒತ್ತಡ ಇಲ್ಲಿಂದ ಜಾಸ್ತಿ ಆಗ್ತಾ ಇತ್ತು. ನಾವು ಆರೋಗ್ಯ ಸಚಿವರನ್ನು ಭೇಟಿ ಮಾಡಿದ್ವಿ, ಕೊನೆಯಲ್ಲಿ ಪ್ರಧಾನಿಯವ್ರನ್ನ ಭೇಟಿ ಮಾಡಿದ್ವಿ, ನಾವೆಲ್ಲರೂ MPಗಳು ಹೋಗಿ. ಪ್ರಧಾನಿ ಹೇಳಿದರು ಒರಿಜಿನಲ್ ಅಡಿಕೆ ವಿಷಕಾರಕ ಅಲ್ಲ, ಯಾಕೆಂದರೆ ಒರಿಜಿನಲ್ ಅಡಿಕೆ ನಮ್ಮ ರಾಜ್ಯಕ್ಕೆ ಬರ್ತಾ ಇದೆ, ದೇಶಕ್ಕೆ, ಪ್ರಪಂಚಕ್ಕೆ ಹೋಗ್ತಾ ಇದೆ. ಒರಿಜಿನಲ್ ಅಡಿಕೆಯನ್ನು ನಾವು ಗಣಪತಿ ಅಂತ ಪೂಜೆ ಮಾಡ್ತೀವಿ ಅಂತ ಸ್ವತಃ ಪ್ರಧಾನಿಯವರು ನರೇಂದ್ರ ಮೋದಿಯವರು ನಮಗೆ ಹೇಳಿದರು. ನಮಗೊಂಥರ ಖುಷಿ ಆಯಿತು, ಅಟ್ಲೀಸ್ಟ್ ಕನಿಷ್ಠ ಒರಿಜಿನಲ್ ಅಡಿಕೆ ಬಗ್ಗೆ ನಮ್ಮ ಪ್ರಧಾನಿಗೆ ಗೊತ್ತಿದೆ ಅಂಥೇಳಿ. ನಾವು ಹೇಳಿದ್ವಿ ಈ ಥರ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ, ನಾವು ಸುಪ್ರೀಂ ಕೋರ್ಟಲ್ಲಿ ಬಲವಾದಂಥ ವಕೀಲರನ್ನು ಹಾಕಿ ವಾದ ಮಾಡದೇ ಇದ್ದರೆ ಯಾವತ್ತಾದರೂ ನಮ್ಮ ನೆತ್ತಿ ಮೇಲೆ ಕತ್ತಿ ಇದೆ ಅದು. ಅದಕ್ಕಾಗಿ ಇದಕ್ಕೆ ಒಂದು ಒಳ್ಳೆಯ ತಂಡವನ್ನು ಹಾಕಬೇಕು, ವಕೀಲರ ತಂಡ ಅಂತ ಪ್ರಧಾನಿಗೆ ಕೇಳ್ಕೊಂಡಿವಿ. ಇವತ್ತು ಪ್ರಧಾನಿಯವರು ಒಂದು ಒಳ್ಳೆಯ ವಕೀಲರ ತಂಡವನ್ನು ನೇಮಕ ಮಾಡಿ ನಮ್ಮ ಅಡಿಕೆಯನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಯೋಚನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ಅಡಿಕೆಯಲ್ಲಿ ಬೇರೆ ಬೇರೆ ರೀತಿಯ ಸಂಶೋಧನೆಗಳನ್ನು ನಡೆಸ್ತಾ ಇದ್ದಾರೆ. ನಮ್ಮ CPCRI ಅವರು ನಡೆಸ್ತಾ ಇದ್ದಾರೆ, ICAR ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ನಂಗೆ ಯಾರೋ ಒಬ್ಬರು ನಮ್ಮದೇ ರಾಜ್ಯದಿಂದ ಹೋದಂಥ ಯಂಗ್ ಸೈಂಟಿಸ್ಟಿನ ತಂಡ ಕೆನಡಾದಲ್ಲಿ ಸಿಕ್ಕಿತ್ತು. ಕೆನಡಾದವರಿಗೂ ನಾನು ಅಡಿಕೆ ಮತ್ತು ನಮ್ಮ ಹಳದಿ ಎಲೆ ಮತ್ತು ಚುಕ್ಕೆ ಎಲೆ ರೋಗವನ್ನು ಸಂಶೋಧನೆ ಮಾಡಬೇಕನ್ನುವಂಥದ್ದನ್ನು ಅಧಿಕೃತವಾಗಿ ಅವರಿಗೆ ಅಡಿಕೆ ಮತ್ತು ಎಲೆಯನ್ನು ಕಳಿಸಲಾಗಿದೆ. ಆದರೆ ಅಧಿಕೃತ ವರದಿ ಕೆನಡಾದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾಯಬೇಕಾಗಿದೆ. ಈ ರೀತಿ ಬೇರೆ ಬೇರೆ ರೀತಿಯ ಯೋಚನೆಗಳಾಗುತ್ತೆ ಆಗ್ತಾ ಇದೆ. ಎರಡನೇದು ಅಡಿಕೆಗೆ ಬೆಲೆ ಇರಲಿಲ್ಲ, ನಿಮಗೆಲ್ಲ ಗೊತ್ತಿದೆ. ಆದರೆ ನಿರ್ಮಲಾ ಸೀತಾರಾಮ ಅವರು ಕಾಮರ್ಸ್ ಮಿನಿಸ್ಟರ್ ಇರುವಂಥ ಸಂದರ್ಭದಲ್ಲಿ ಅಡಿಕೆಯ MIPಯನ್ನು ಮಿನಿಮಮ್ ಇಂಪೋರ್ಟ್ ಪ್ರೈಸನ್ನು 251 ರೂಪಾಯಿ ಅವತ್ತು ಮಾಡಿರುವ ಕಾರಣಕ್ಕಾಗಿ ನಮ್ಮ ಅಡಿಕೆಯ ಬೆಲೆ ಜಾಸ್ತಿ ಆಯಿತು, ನಮ್ಮ ಅಡಿಕೆಯ ಮಾನ ಉಳಿಯಿತು. ಇವತ್ತು ನಾವು ಉಸಿರಾಡ್ಬೋದು ಕಳೆದ 2-3 ವರ್ಷಗಳಲ್ಲಿ ಅಂತಂದರೆ ಇವತ್ತು MIPಯನ್ನು ಜಾಸ್ತಿ ಮಾಡಿರುವ ಕಾರಣಕ್ಕಾಗಿ. ಇವತ್ತು ನಮ್ಮ ಬೇಡಿಕೆ ಇದೆ, ನಮ್ಮ ರೈತರು ಕ್ಯಾಂಪ್ಕೋದವರು ದಿನ ನಮ್ಮ ಕಿಶೋರ್ ಕುಮಾರ್ ಅವರು ಫೋನ್ ಮಾಡ್ತಾರೆ ಕೊಡುಗೆಯವರು ನನಗೆ. MIPಯನ್ನು 351 ರೂಪಾಯಿ ಮಾಡಬೇಕು ಅನ್ನುವಂಥ ಫೈಲ್ ನಮ್ಮ ಡಿಪಾರ್ಟ್ಮೆಂಟಿಂದ ಇವತ್ತು DGFTಗೆ ಹೋಗಿದೆ. DGFTಯಿಂದ ಕ್ಲಿಯರ್ ಆಗಿ ಅದು ಕಾಮರ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. MIPಯನ್ನು ನಾವು 351 ರೂಪಾಯಿ ಮಾಡಬೇಕು ಅನ್ನೋದ ಪ್ರಸ್ತಾಪನೆಯನ್ನು ನಮ್ಮ ಇಲಾಖೆಯಿಂದ ನಾವು ಕಳಿಸಿದ್ದೀವಿ. ಆ ಥರ ಏನಾದರೂ ಆದರೆ ನಮ್ಮ ಅಡಿಕೆಯ ರೇಟು ಇನ್ನೂ ಜಾಸ್ತಿ ಆಗುತ್ತೆ ಅನ್ನುವಂಥದ್ದನ್ನು ಬಹಳ ಖುಷಿಯಿಂದ ನಾವು ಇವತ್ತಿಲ್ಲಿ ಹೇಳ್ಬೋದು. ಅದಕ್ಕಾಗಿ ಆದಷ್ಟು ಬೇಗನೆ ಈ ಪಾರ್ಲಿಮೆಂಟಿನ ಸೆಷನ್ ಮುಗ್ದ ತಕ್ಷಣ ಇದನ್ನು ಖಂಡಿತವಾಗಿ ಬರುವಂಥ ದಿನದಲ್ಲಿ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಬಹಳ ಖುಷಿ ಇದೆ. ನರೇಂದ್ರ ಮೋದಿಯವರ ಸರ್ಕಾರ ಬಂದಮೇಲೆ ಇವತ್ತು ತುಂಬ ಜನಕ್ಕೆ ಸುಮಾರು ಈ ಜಿಲ್ಲೆಯಲ್ಲೇ ಸುಮಾರು 450 ಕೋಟಿಯಷ್ಟು PM Kisanಗೆ ನಮ್ಮ ರೈತರಿಗೆ ಅಕೌಂಟ್ಗೆ ದುಡ್ಡು ಬರುತ್ತೆ. ನನಗೆ ಅನಿಸುತ್ತೆ ಈ ತಿಂಗಳ ಕೊನೆಯಲ್ಲಿ ಇನ್ನೊಂದು ಕಂತು PM Kisanಅನ್ನು ನಮ್ಮ ರಾಜ್ಯಕ್ಕೆ ನಮ್ಮ ಪ್ರಧಾನಿಯವರು ಬಂದು ಶಿವಮೊಗ್ಗದಲ್ಲಿ ಆ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥದ್ದನ್ನು ಕೂಡ 27 ನಾವು ಯೋಚನೆ ಮಾಡಿದ್ದೀವಿ. ಆ ದೃಷ್ಟಿಯಲ್ಲಿ ಪ್ರಧಾನಿಯವರು ಶಿವಮೊಗ್ಗದಲ್ಲೇ PM Kisanಗೆ ಈ ತಿಂಗಳ ಕಂತನ್ನು ಹಾಕಬೇಕನ್ನುವಂಥದ್ದು ಕೂಡ ಆಲ್ಮೋಸ್ಟ್ ನಿರ್ಧಾರ ಆಗಿದೆ. ಈ ದೃಷ್ಟಿಯಿಂದ ಇವತ್ತು PM Kisan ಇರ್ಬೋದು, ಮೆಕನೈಸೇಷನ್ ಯೋಜನೆ ಇರ್ಬೋದು, ನಾವು ಯಾವಾಗಲೂ ನಮ್ಮ ರೈತರಿಗೆ ಹೇಳುವಂಥದ್ದು ಕೃಷಿಯಲ್ಲಿ ದಯಮಾಡಿ ಮಿಶ್ರ ಕೃಷಿಯನ್ನು ಮಾಡಿ ಅಂಥೇಳಿ. ಇವತ್ತು ನಮ್ಮ ದೇಶ ಆಹಾರದಲ್ಲಿ ಸರ್ಪ್ಲಸ್ ಇದ್ವಿ, ಆದರೆ ಖಾದ್ಯ ತೈಲದಲ್ಲಿ ಇಲ್ಲ. ಖಾದ್ಯ ತೈಲದಲ್ಲಿ ನಾವು ತಿನ್ನುವ ಎಣ್ಣೆ ನಾವೆಲ್ಲ ಲಕ್ಕಿಗಳು, ಯಾಕಂದರೆ ನಾವು ತೆಂಗಿನೆಣ್ಣೆ ತಿಂತಾ ಇದ್ದೀವಿ, ಅದು ಏನೋ ಕೆಮಿಕಲ್ ಫ್ರೀ ಎಣ್ಣೆ ತಿಂತಾ ಇದ್ದೀವಿ. ಆದರೆ ಈ ದೇಶದಲ್ಲಿ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿಯ ಖಾದ್ಯ ತೈಲವನ್ನು ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ತೀವಿ ಒಂದು ವರ್ಷಕ್ಕೆ 1.5 ಲಕ್ಷ ಕೋಟಿ ರೂಪಾಯಿದು. ಅಂದರೆ 80% ಖಾದ್ಯ ತೈಲ ನಮಗೆ ಬೇರೆ ದೇಶದಿಂದ ಬರುತ್ತೆ. ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ಪಾಮೋಲಿನನ್ನು ತರಿಸ್ಕೊಂಡು ಅದನ್ನು ಇವತ್ತು ಬ್ಲೆಂಡ್ ಮಾಡಿ ಹೆಸರು ಮಾತ್ರ ಇದೆ. ನೀವು ಯಾರಾದರೂ ಸನ್ಫ್ಲವರ್ ಎಣ್ಣೆ, ಸಾಫ್ಲವರ್ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಅಂತ ತೊಗೊಂಡ್ರೆ ಖಂಡಿತ ಅದು ಕಡಲೆಕಾಯಿ ಎಣ್ಣೆ, ಸನ್ಫ್ಲವರ್ ಎಣ್ಣೆ ಅಲ್ಲ. ಅದರಲ್ಲಿ 80% ಪಾಮೋಲಿನ್ ಇದೆ. ಕೇವಲ ಹೆಸರು ಮಾತ್ರ, ಅದು ಬ್ರ್ಯಾಂಡ್ ಮಾತ್ರ, ಅದರಲ್ಲಿ ಚಿತ್ರ ಮಾತ್ರ ಇರುತ್ತೆ ಕಡಲೆಕಾಯಿದು ಮತ್ತು ಸನ್ಫ್ಲವರ್ ಇದ್ದು. ಯಾಕಂದರೆ ನಮ್ಮ ದೇಶದಲ್ಲಿ ಸನ್ಫ್ಲವರ್ ಅಷ್ಟೊಂದು ಬೆಳೆಯಲ್ಲ, ನಮ್ಮ ದೇಶದಲ್ಲಿ ಕಡಲೆಕಾಯಿ ಅಷ್ಟೊಂದು ಬೆಳೆಯಲ್ಲ. ನಮ್ಮದೇ ರಾಜ್ಯದಲ್ಲಿ 10-15 ವರ್ಷದ ಹಿಂದೆ 12.5 ಲಕ್ಷ 13 ಲಕ್ಷ ಎಕರೆಯಲ್ಲಿ ಕಡಲೆಕಾಯಿ ಎಣ್ಣೆ ಮತ್ತು ಸನ್ಫ್ಲವರ್ ಬೆಳೀತಾ ಇದ್ರು, ಅದು 3 ಲಕ್ಷ ಎಕರೆಗೆ ಇವತ್ತು ಬಂದಿದೆ. ಅದಕ್ಕಾಗಿ ಖಾದ್ಯ ತೈಲದಲ್ಲಿ ನಾವು ಸರ್ಪ್ಲಸ್ ಇಲ್ಲ, ನಾವು ಸ್ವಾವಲಂಬಿ ಇಲ್ಲ, ನಾವು ಆತ್ಮನಿರ್ಭರ ಇಲ್ಲ. ಅದಕ್ಕಾಗಿ ಇವತ್ತು ಪ್ರಧಾನಿಯವರು ಹೇಳ್ತಾ ಇದ್ದಾರೆ ದಯಮಾಡಿ ನಮ್ಮ ತೆಂಗಿನ ಎಣ್ಣೆಯನ್ನು ನಾವು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡುವಾಗ ಆಗಬೇಕು, ನಮ್ಮ ಖಾದ್ಯ ತೈಲವನ್ನು ನಮ್ಮ ಗ್ರೌಂಡ್ ನೆಟ್ಟು ನಮ್ಮ ಸನ್ಫ್ಲವರನ್ನು ನಾವೇ ಬೆಳ್ಕೊಂಡು ಇವತ್ತು ದೇಶದ ಜನಕ್ಕೆ ಉಣಬಡಿಸುವಂಗೆ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಆಯಿಲ್ ಪಾಮ್ ಮಿಷನ್ ಆಗಿದೆ. ಎಲ್ಲೆಲ್ಲಿ ನಾವು ತೆಂಗಿನ ಮರವನ್ನು ಬೆಳಿಬೋದು, ಎಲ್ಲಿ ಅಡಿಕೆ ಮರ ಬೆಳಿಬೋದು, ಅಲ್ಲಿ ಪಾಮೋಲಿನನ್ನು ಬೆಳಿಬೋದು ಅನ್ನುವಂಥ ಸಾಬೀತಾಗಿದೆ. ನಾನು ನಮ್ಮ ಕ್ಯಾಂಪ್ಕೋದವರು ಡೆಲ್ಲಿಗೆ ಬಂದಾಗ ನಾನು ಅವರಿಗೆ ವಿನಂತಿ ಮಾಡಿದ್ದೆ, ನಮ್ಮ ರೈತರಿಗೆ ಕನಿಷ್ಠ ಪಕ್ಷ ನಮ್ಮ ತೆಂಗಿನ ಗಿಡದ ಮಧ್ಯೆ, ನಮ್ಮ ಅಡಿಕೆ ಗಿಡದ ಮಧ್ಯೆ ತಾಳೆ ಮರವನ್ನು ಹಾಕೋಕ್ಕೆ ನಾವು ಯೋಚನೆಯನ್ನು ಮಾಡ್ಬೋದಾ, ಮತ್ತು ಆ ರೀತಿಯಲ್ಲಿ ನಾವು ಪ್ರೋತ್ಸಾಹವನ್ನು ಕೊಡ್ಬೋದಾ? ನಂಬರ್ ಒನ್, ಸುಳ್ಯದ ಕೆಲವು ಭಾಗದಲ್ಲಿ ತಾಳೆ ಗಿಡ ಇದೆ, ಚಿಕ್ಕಮಗಳೂರಿನ ಕೆಲವು ಭಾಗದಲ್ಲಿ ತಾಳೆ ಮರ ಇದೆ ಇವತ್ತಿಗೂ, ಆದರೆ ನಮಗೆ ಪ್ರೊಸೆಸಿಂಗ್ ಯೂನಿಟ್ ಇಲ್ಲ. ಅದಕ್ಕಾಗಿ ನಮ್ಮ ಕ್ಯಾಂಪ್ಕೋದಲ್ಲಿ ಇವತ್ತು ಪ್ರಧಾನಿಯ ಸಂಕಲ್ಪ ಏನಿದೆ, ಭಾರತವನ್ನು ಖಾದ್ಯ ತೈಲದಲ್ಲಿ ಸ್ವಾವಲಂಬಿ ಮಾಡಬೇಕನ್ನುವಂಥ ಸಂಕಲ್ಪ ಏನಿದೆ, ರಸಗೊಬ್ಬರದಲ್ಲಿ ಸ್ವಾವಲಂಬಿ ಆಗಬೇಕು, ನಾವು ಖಾದ್ಯ ತೈಲದಲ್ಲಿ ಸ್ವಾವಲಂಬಿ ಆಗಬೇಕು, ಇದು ಎರಡಕ್ಕೆ ನಾವು ಹೊರದೇಶಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ಇವತ್ತು ನಮ್ಮ ಖಾದ್ಯ ತೈಲದಲ್ಲಿ ಸ್ವಾವಲಂಬಿ ಮಾಡೋಕ್ಕೆ ಕ್ಯಾಂಪ್ಕೋದ ಒಂದು ಸಹಾಯ ನಮಗೆ ಬೇಕಾಗಿದೆ. ನಮ್ಮ ತೋಟದಲ್ಲಿ ಕನಿಷ್ಠ, ನಾನು ಎಲ್ಲ ರಾಜ್ಯಕ್ಕೂ ಹೋದಾಗ ಹೇಳ್ತೀನಿ, ಎಲ್ಲ ಜಿಲ್ಲೆಗಳಿಗೆ ಹೋದಾಗ ಹೇಳ್ತೀನಿ, ನಮಗೆ 10 ಎಕರೆ ತೋಟ ಇದೆ, ನಮಗೆ 2 ಎಕರೆ ತೋಟ ಇದೆ, ಅಟ್ಲೀಸ್ಟ್ ಅದರಲ್ಲಿ 1/4 ನಾವು ತಾಳೆ ಗಿಡಗಳನ್ನು ಹಾಕ್ಬೋದಾ? 10 ಎಕರೆ ತೋಟ ಇದ್ರೆ ಕನಿಷ್ಠ 1 ಎಕರೆ ನಾವು ತಾಳೆ ಗಿಡವನ್ನು ಹಾಕಿ ಪ್ರಯೋಗ ಮಾಡ್ಬೋದಾ? ಈ ದೃಷ್ಟಿಯಿಂದ ಇವತ್ತು ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಅದಕ್ಕಾಗಿ ನಮ್ಮ ಈ ಜಿಲ್ಲೆಯ ರೈತರ ಸಹಕಾರ ಕೂಡ ಬೇಕು. ನಿಮ್ಮ ತೆಂಗಿನ ಮಧ್ಯೆ ತಾಳೆ ಗಿಡ ಹಾಕಿ, ನಿಮ್ಮ ತೋಟದ ಮಧ್ಯೆ ತಾಳೆ ಗಿಡ ಹಾಕಿ, ಒಂದು ಪ್ರಯೋಗ ಮಾಡೋಣ. ನಾವು ಕೊಕ್ಕೋ ಪ್ರಯೋಗ ಮಾಡಿದ್ದೀವಿ, ವೆನಿಲಾ ಪ್ರಯೋಗ ಮಾಡಿದ್ದೀವಿ, ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಪ್ರಯೋಗ ಮಾಡಿದ್ದೀವಿ. ಅದಕ್ಕಾಗಿ ತಾಳೆ ಗಿಡವನ್ನು ಒಂದು ಪ್ರಯೋಗ ಮಾಡಬೇಕು. ಇದರಿಂದ ದೇಶಕ್ಕೆ ಆದಾಯ ಉಳಿಯುತ್ತೆ, ದೇಶ ಹೊರ ದೇಶಕ್ಕೆ ದುಡ್ಡು ಕೊಡೋದು ಉಳಿಯುತ್ತೆ. ಈ ದೃಷ್ಟಿಯಿಂದ ನಾವು ಯೋಚನೆಯನ್ನು ಮಾಡಬೇಕು. ಒಂದು, ನಾವು ನಮ್ಮ ತೋಟದ ಜೊತೆಗೆ ಪೂರಕ ಕೃಷಿಯನ್ನು ಮಾಡಬೇಕು ಮತ್ತು ಮಿಶ್ರ ಕೃಷಿ ಮಾಡಬೇಕು. ಯಾರ್ಯಾರು ಮಿಶ್ರ ಕೃಷಿ ಮಾಡಿದ್ದಾರೆ, ಯಾರು ತಮ್ಮ ತೋಟದ ಜೊತೆ ತಮ್ಮ ಕೃಷಿ ಜೊತೆ, ನಾನು ಬೇರೆ ಬೇರೆ ಊರಿಗೆ ಹೋಗ್ತೀನಿ, 1/2 ಎಕರೆ ಅವರು ಕಬ್ಬು ಬೆಳೀತಾರೆ, 1/2 ಎಕರೆ ರಾಗಿ ಹಾಕ್ತಾರೆ, 1/2 ಎಕರೆ ನೆಲಗಡಲೆ ಹಾಕ್ತಾರೆ, 1/2 ಎಕರೆ ಬೇರೆ ಯಾವುದೋ ಕೃಷಿ ಮಾಡ್ತಾರೆ ಅಂದರೆ ಒಂದಲ್ಲ ಒಂದು ಕೃಷಿ ಅವನ ರೈತನ ಕೈ ಹಿಡಿಯುತ್ತೆ. ಈ ದೇಶದಲ್ಲಿ ಒಂದು ವರದಿ ಇದೆ, ಯಾರು ಮಿಶ್ರ ಕೃಷಿ ಮಾಡಿದ್ದಾರೆ ಮತ್ತು ಕೃಷಿ ಮಾಡಿದ್ದಾರೆ. ಪೂರಕ ಕೃಷಿ ಅಂದರೆ ಯಾವುದು? ಹೈನುಗಾರಿಕೆ ಮಾಡಿದ್ದಾರೆ, ಜೇನು ಸಾಕಣೆ ಮಾಡಿದ್ದಾರೆ, ಮೀನು ಸಾಕಣೆ ಮಾಡಿದ್ದಾರೆ, ಪೌಲ್ಟ್ರಿ ಮಾಡಿದ್ದಾರೆ, ಅಗ್ರೋ ಫಾರೆಸ್ಟ್ರಿ ಮಾಡಿದ್ದಾರೆ. ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅಗ್ರೋ ಫಾರೆಸ್ಟ್ರಿ ಮಾಡಿದರೂ ಕೂಡ ಮರ ಕಡಿಯೋಕ್ಕೆ ನಮಗೆ ಅವಕಾಶ ಇರಲಿಲ್ಲ. ಇವತ್ತು ನಮ್ಮ ಒಂದೇ ಒಂದು ರಾಜ್ಯ, ನಮ್ಮ ತೋಟದಲ್ಲಿರುವಂಥ ಮರ ಕಡಿಯೋಕ್ಕೆ ಕೂಡ ನಮ್ಮ ಫಾರೆಸ್ಟ್ ಇಲಾಖೆಯವರು ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಿದ್ದು ಬೇರೆ ಯಾವ ರಾಜ್ಯದಲ್ಲಿ ಇಲ್ಲ. ಎಲ್ಲ ರಾಜ್ಯದಲ್ಲಿ ಕೂಡ ಅವರ ತೋಟದಲ್ಲಿ ಬೆಳೆದ ಮರವನ್ನು ಅವರು ಫ್ರೀಯಾಗಿ ಕಡ್ಕೋಬೋದು. ಅದಕ್ಕೆ ನಮ್ಮ ರಾಜ್ಯಕ್ಕೂ ನಾವು ಕೇಳ್ಕೊಂಡಿದ್ವಿ, ಈ ಒಂದು ಕಾನೂನು ನಮ್ಮ ರಾಜ್ಯದಲ್ಲೂ ಬರಬೇಕು. ನಾವ್ಯಾವ ಬೆಳೆ ಬಾಳುವಂಥ ಮರವನ್ನು ಬೆಳಿತೀವಿ ಅದನ್ನು ಕಡಿದು ಮಾರಕ್ಕೆ ಅವಕಾಶ ಇರಬೇಕು ಅಂತ ಪ್ರಧಾನಿ ಹೇಳಿದ್ದಾರೆ. ಅದಕ್ಕಾಗಿ ಅಗ್ರೋಫಾರೆಸ್ಟ್ರಿ ಪಾಲಿಸಿಯನ್ನು ತಂದಿದ್ದಾರೆ ಇವತ್ತು. ಈ ದೃಷ್ಟಿಯಿಂದ ಪೂರಕ ಕೃಷಿಯನ್ನು ಮಾಡುವಂಥದ್ದು, ಜೊತೆಗೆ ಮಿಶ್ರ ಕೃಷಿಯನ್ನು ಕೂಡ ನಮ್ಮ ತೋಟದಲ್ಲಿ. ಇವತ್ತು ತೆಂಗಿಗೆ ಹಳದಿ ಎಲೆ ರೋಗ ಬಂದಿದೆ ಮತ್ತು ಚುಕ್ಕೆ ಎಲೆ ರೋಗ ಬಂದಿದೆ. ನಮ್ಮ ವಿಜ್ಞಾನಿಗಳಿಗೆ ನಾವೊಂದು ಟೀಮನ್ನು ಮಾಡಿದ್ದೀವಿ, ಈ ಹಳದಿ ಎಲೆ ಮತ್ತು ಚುಕ್ಕೆ ಎಲೆ ರೋಗವನ್ನು ಅಧ್ಯಯನ ಮಾಡಬೇಕು, ರೈತರ ಅನುಭವನ ತಗೋಬೇಕು. ಯಾಕಂದರೆ ನಮಗೆ ಅನುಭವ ಇಲ್ಲ, ಸೈಂಟಿಸ್ಟ್ಗೂ ಅನುಭವ ಇಲ್ಲ. ಇದು ಚುಕ್ಕೆ ರೋಗ ಮೊದಲಿಂದ ಇತ್ತು, ಯಾಕಂದರೆ ಅದು ಈಗ ಹವಾಮಾನದ ವೈಪರೀತ್ಯದಿಂದಾಗಿ, ಕ್ಲೈಮೇಟ್ ಚೇಂಜಿಂದಾಗಿ ಅದು ಹೆಚ್ಚು ಬರ್ತಾ ಇದೆ. ನಮ್ಮ ಅಧಿಕಾರಿಗಳು ಹೇಳುವ ಪ್ರಕಾರ ಆ ಫಂಗಸ್ ಬಹಳ ಹಿಂದಿಂದಲೇ ಇತ್ತು, ಆದರೆ ಅದು ಅದರ ಮೇಲುಗೈಯನ್ನು ತೋರಿಸಿರಲಿಲ್ಲ, ಅದು ಹೆಚ್ಚು ಬಂದಿರಲಿಲ್ಲ, ಅದು ಅಡಗಿ ಕೂತಿತ್ತು ಆ ವೈರಸ್ಸು. ಆದರೆ ಈಗ ಯಾವಾಗ ಕ್ಲೈಮೇಟ್ ಚೇಂಜ್ ಆಯಿತು ಆವಾಗ ಇದು ಹೆಚ್ಚು ವಿಸ್ತಾರವಾಗಿ ಆಗ್ತಾ ಇದೆ ಅನ್ನುವಂಥದ್ದನ್ನು ವಿಜ್ಞಾನಿಗಳು ಹೇಳ್ತಾರೆ. ಅದಕ್ಕೆ ಔಷಧಿ ಯಾವುದು ಹಾಕಬೇಕು, ರೈತರ ಪ್ರಯೋಗ ಏನು, ರೈತರ ಹತ್ರ ಕೂತ್ಕೊಂಡು ಮಾತಾಡಿ ಇದನ್ನು ಒಂದು ನಿಷ್ಕರ್ಷಕ್ಕೆ ಬರಬೇಕು ಅನ್ನುವಂಥದ್ದನ್ನು ನಾವು ಹೇಳಿದ್ದೀವಿ. ಇದಕ್ಕೆ ವೈಜ್ಞಾನಿಗಳ ತಂಡ ಆಗಿದೆ, ಬರುವಂಥದ್ದಿಂದಲೇ ಎಲೆ ಚುಕ್ಕೆ ರೋಗ ಮತ್ತು ಹಳದಿ ರೋಗಕ್ಕೆ ಒಂದು ಪರಿಹಾರವನ್ನು ಕೊಡುವಂಥದ್ದು, ಎರಡನೇದು ಇದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಅಥವಾ ಔಷಧಿಯನ್ನು ಮಾಡುವಂಥದ್ದನ್ನು ಕೂಡ ನಾವು ವಿಶೇಷವಾಗಿ ಒತ್ತು ಕೊಟ್ಟು ಮಾಡಿದ್ದೀವಿ. ಇವತ್ತು ಹೊಸ ಹೊಸ ಕೃಷಿ ಬಂದಿದೆ, ಡ್ರೋನು ಒಂದು ಹೊಸ ಪ್ರಯೋಗ. ಈ ದೇಶದಲ್ಲಿ ಸ್ಟಾರ್ಟಪ್ಸನ್ನು ಮಾಡಬೇಕು ಅಂತ ಪ್ರಧಾನಿಯವರು ಕರೆ ಕೊಟ್ಟರು. ಸುಮಾರು 9,500 ಸ್ಟಾರ್ಟಪ್ಸ್ ಕೇವಲ 2-3 ವರ್ಷದಲ್ಲಿ ಇವತ್ತು ದೇಶದಲ್ಲಿ ಆಗಿದೆ. ಹೊಸ ಹೊಸ ವಿಜ್ಞಾನಿಗಳು ಬಂದಿದ್ದಾರೆ, ಹೊಸ ಹೊಸ ಹುಡುಗರು ಬಂದಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ. ಇವತ್ತು ಫುಡ್ ಪ್ರೊಸೆಸಿಂಗ್ ಮಾಡುವಂಥದ್ದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸ್ಟಾರ್ಟಪ್ ಕಂಪನಿಗಳು ಯಂಗ್ ಹುಡುಗರು ಮಾಡಿದ್ದಾರೆ. ಡ್ರೋನ್ ಕೂಡ ಅದರಲ್ಲಿ ಒಂದು. ಡ್ರೋನಲ್ಲಿ ಇವತ್ತು ಹೊಸ ಟೆಕ್ನಾಲಜಿ ಬಂದಿದೆ, ನಾವು 1 ಎಕರೆಗೆ ಎಷ್ಟು ಸಿಂಪಡಣೆ ಮಾಡಬೇಕು ಅಂತ ಡ್ರೋನಲ್ಲಿ ನೀವು ಫೀಡ್ ಮಾಡಿ ಕೊಟ್ಟರೆ ಅದು ಅಷ್ಟೇ ಮಾಡಿ ಬರುತ್ತೆ. 1 ಎಕರೆ ನಿಮ್ಮ ಬಾರ್ಡರ್ ಇದು ಅಂತಂದರೆ ಆ 1 ಎಕರೆಗೆ ಅದು ಸಿಂಪಡಣೆ ಮಾಡಿ ವಾಪಸ್ ಬರುವಂಥ ಹೊಸ ಟೆಕ್ನಾಲಜಿ ಡ್ರೋನು. ಮನುಷ್ಯರ ಸಂಖ್ಯೆಯನ್ನು ಕಡಿಮೆ ಮಾಡುವಂಥದ್ದು, ಯಾಕಂದರೆ ಸಹಜವಾಗಿ ರಾಸಾಯನಿಕ ಸಿಂಪಡಣೆ ಮಾಡುವಾಗ ಮನುಷ್ಯನಿತಾಗುತ್ತೆ, ಬೇರೆ ಬೇರೆ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಡ್ರೋನ್ ಟೆಕ್ನಾಲಜಿಯ ಮೂಲಕ ನಮ್ಮ ತರಕಾರಿ, ನಮ್ಮ ತೋಟ, ನಮ್ಮ ಯಾವುದಕ್ಕೆ ಕೂಡ ಅದನ್ನು ಔಷಧಿ ಸಿಂಪಡಣೆ ಮಾಡೋದಕ್ಕೆ ಅಥವಾ ನೀಮೋ ಇವತ್ತು ಯಾವುದು ಬಂದಿದೆ ನಮ್ಮ ನ್ಯಾನೋ ಯೂರಿಯಾ, ಆ ಯೂರಿಯಾವನ್ನು ಕೂಡ ಸಿಂಪಡಣೆ ಮಾಡೋಕ್ಕೆ ನಮಗೆ ಇನ್ನು ಮುಂದೆ ಮಿಷಿನ್ಗಳು ಸಾಕು. ಇದನ್ನು ಕೂಡ ಕಸ್ಟಮರಿಂಗ್ ಸೆಂಟರಲ್ಲಿ ನಾವು ಇಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದ್ದೀವಿ. ಅದಕ್ಕಾಗಿ ಈ ಹೊಸ ಟೆಕ್ನಾಲಜಿಯ ಬಳಕೆಯನ್ನು ನಾವೆಲ್ಲರೂ ಮಾಡ್ಕೋಬೇಕು. ನಮ್ಮ ಯಾವ ರೈತರು ಇವತ್ತು ಇಷ್ಟೊಂದು ಕಷ್ಟಪಟ್ಟು ಬೆಳೀತಾ ಇದ್ದಾರೆ ಅದು ಬೇರೆ ದೇಶಕ್ಕೆ, ಇವತ್ತು ಬೇರೆ ದೇಶದಲ್ಲಿ ತಿನ್ನಕ್ಕೆ ಜನ ಇದ್ದಾರೆ. ಯಾರ್ಯಾರು ಮಿಡ್ಲ್ ಈಸ್ಟ್ ಕಂಟ್ರಿಗೆ ಹೋಗಿದ್ದಾರೆ ಅಲ್ಲಿ ಗೊತ್ತಿದೆ, ಅಲ್ಲಿ ಏನೂ ಬೆಳೆಯಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟ್ ಮಾತ್ರ ಅವ್ರು ಮಾಡೋದು, ಅಲ್ಲಿ ತಿನ್ನಕ್ಕೆ ಜನ ಇದ್ದಾರೆ.